ಮಧುರ ಸಡಗರ ಸ್ಟೂಡೆಂಟ್ ಅಲ್ಲ ನಮ್ಮ ಗುಣಪು ಸೀತ ಸಾತ ನಮ್ಮ ನಡುವೆ ಇಲ್ಲ ಬೇಕ ಬೆಳೆದು ಬೆಳೆಯಿಂದ ನಡುವೆ ನಡೆಯುವ ಗೋಡಾಕಿಲ್ಲ ಖುಷಿ ಖುಷಿ ಖುಷಿ ಖುಷಿ ನಾವಿಂದ ಕಡೆಯಲ್ಲ ಬಿಸಿ ಬಿಸಿ ಬಿಸಿ ಬಿಸಿ ಬಯಸು ಲಾಲ ನಮ್ಮನ್ನೆಲ್ಲ ನೀವು ಹರಸಿರಿ ನಮ್ಮನ್ನೆಲ್ಲ ನೀವು ಹರಸಿರಿ ಇವತ್ತು ನಾವು ಯಾವ ರೀತಿ ಶಿಕ್ಷಣವನ್ನು ನಮಗೆಲ್ಲ ಸಿಗ್ತಾ ಇದೆ ಯುವಕರಿಗೆ ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಹಿಸ್ಟ್ರಿ ಫಸ್ಟ್ ಹಿಸ್ಟ್ರಿನ ನೋಡಿ ಅನಂತರ ಪ್ರೆಸೆಂಟ್ ಬಗ್ಗೆ ಮಾತಾಡೋದು ಸೂಕ್ತ ಅನ್ಸುತ್ತೆ. ಹಿಂದಿನ ಕಾಲದ ಶಿಕ್ಷಣ ಅಂದರೆ ಪ್ರಾಚೀನ ಕಾಲದ ಶಿಕ್ಷಣದಲ್ಲಿ ನೀವು ಕೇಳಿರ್ಬೋದು ನಲ್ಲಾಂಡ ಆ್ಯಂಡ್ ತಕ್ಷಶಿಲಾ ಯೂನಿವರ್ಸಿಟೀಸ್, ಎಂಥ ಒಂದು ಅಮೂಲ್ಯವಾದಂತಹ ವಿಶ್ವವಿದ್ಯಾಲಯಗಳಿವು. ಮತ್ತು ದೇವಾಲಯಗಳೇ ಗುರುಕುಲ ಆಗಿತ್ತು ಅವಾಗ, ಗುರುಕುಲ ಸಿಸ್ಟಮ್ ಇತ್ತು. ಅದರಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ರು ಅಂದರೆ ನೈತಿಕ ಮಾರಲ್ ವ್ಯಾಲ್ಯೂಸ್, ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಷನ್, ಆಧ್ಯಾತ್ಮಿಕ ಬೌದ್ಧಿಕತೆ ಇಂಟೆಲೆಕ್ಚುಯಲ್ ಇದು ಕೂಡ ಇಂಪಾರ್ಟೆಂಟ್. ಮತ್ತು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಯಾವ್ದು ಸತ್ಯನಿಷ್ಠೆ ಟ್ರೂತ್ಫುಲ್ನೆಸ್, ಶಿಸ್ತು ಡಿಸಿಪ್ಲಿನ್. ಅವಾಗ ಯೂನಿಫಾರ್ಮ್ ಅನ್ನೋದೊಂದು ಸಿಸ್ಟಮ್ ಅವಾಗ ಅನ್ನೋದಕ್ಕಿಂತ ಈಗ ರೀಸೆಂಟ್ಲಿ ನಮಗೆ ಶಾಲಾ ಕಾಲೇಜುಗಳಲ್ಲೇ ಯೂನಿಫಾರ್ಮ್ ಅನ್ನೋದ್ರ ಮೇಲೂ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಈಗ ಯೂನಿಫಾರ್ಮ್ ಇಲ್ಲ ಅಂತಲೇ ತಿಳ್ಕೊಳ್ಳಿ. ಈಗ ನಾನೇ ಇವಾಗ ಒಂದು ಪ್ರೋಗ್ರಾಮಿಗೆ ಬಂದಿದ್ದೀನಿ ಅಂದರೆ ಯಾವ ಡ್ರೆಸ್ ಹಾಕೊಳ್ಳೋದು, ಹಿಂದಿನ ದಿನದಿಂದನೇ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಬಿಡ್ತೀವೋ, ಏನು ಡ್ರೆಸ್ ಹಾಕೊಳ್ಳೋದು, ಈ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ, ಇದ್ರ ಮೇಲೆ ನಾವು ಟೈಮ್ ವೇಸ್ಟ್ ಮಾಡೋಕೆ ಹೊರಟೋಗ್ತೀವಿ. ಇದು ಒಂದಿನದ ಪ್ರೋಗ್ರಾಮ್ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಶಾಲೆ ಕಾಲೇಜು ದಿನ ಹೋಗ್ಬೇಕು ನಾವು, ಅವಳು ಆ ಬಟ್ಟೆ ಹಾಕೊಂಬಂದ್ರೆ ನಾನು ಯಾವ ಬಟ್ಟೆ ಹಾಕೊಳ್ಳಿ, ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡೋಣ, ಈ ರೀತಿಯ ಕಡೆ ನಮ್ಮ ಗಮನ ಹೋಗದೇ ಇರಲಿ ಅಂತಾನೆ ಯೂನಿಫಾರ್ಮ್ ಸಿಸ್ಟಮ್ ತಂದಿರ್ತಾರೆ. ಮತ್ತೆ ಇನ್ನೊಂದು, ಕೆಲವರು ಶ್ರೀಮಂತ ಇರ್ತಾರೆ, ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಶೋ ಆಫ್ ಮಾಡೋಕ್ಕೂ ಬರ್ತಾರೆ ಕೆಲವರು. ಆದರೆ ಕೆಲವ್ರಿಗೆ ಪಾಪ ಅಷ್ಟು ಇನ್ಕಮ್ ಇರಲ್ಲ, ಆ ಮಗುಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೊಂಡ್ಬಿಡುತ್ತೆ. ಅದಾಗಬಾರ್ದು, ಎಲ್ಲರಲ್ಲೂ ಸಮತೋಲನ ಇರಲಿ, ಎಲ್ಲರೂ ಒಂದು ಏನೋ ಭಾವನೆ ಬರಲಿ ಅನ್ನೋದಕ್ಕೆ ಯೂನಿಫಾರ್ಮ್ ಸಿಸ್ಟಮ್ನ ತಂದರು. ಅದು ಒಂದು ಡಿಸಿಪ್ಲಿನ್ ಸಿಸ್ಟಮ್. ಡಿಸಿಪ್ಲಿನ್ ಅಂದರೆ ಏನು, ಕೈ ಕಟ್ಟು ಬಾಯಿ ಮುಂಚೆ ಅನ್ನೋ ಡಿಸಿಪ್ಲಿನ್ ಅಲ್ಲ, ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ನಾವು ಅಂದ್ಕೊಂಡಿರೋದನ್ನ ಮಾಡೋದೇ ಡಿಸಿಪ್ಲಿನ್ಡ್ ವೇ ಅಂತ ಕರಿತೀವಿ. ಮತ್ತು ಈಗ ಇನ್ನೊಂದು ರೀತಿ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ, ನಾವು ಜಾಸ್ತಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಸ್ಟ್ರಿಕ್ಟ್ ಮಾಡೋಕ್ಕೋದ್ರೆ ಸ್ಟೂಡೆಂಟ್ಸ್ ಬರಲ್ಲ ನಮ್ಮ ಹತ್ರ. ಆ ಒಂದು ಕಾರಣ ಇಟ್ಕೊಂಡು ಕೂಡ ಡಿಸಿಪ್ಲಿನ್ ಅನ್ನೋದನ್ನ ಬಿಟ್ಟು ಹಾಕ್ತಾ ಇದ್ದಾರೆ ಈಗ. ಮತ್ತು ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್, ಸೆಲ್ಫ್ ರಿಲಯನ್ಸ್ ಮತ್ತು ಇಂಡಿಪೆಂಡೆನ್ಸ್ ಎರಡಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ನಾವೇನು ಮಾಡ್ತೀವಿ ಗೊತ್ತಾ, ಅವ್ರು ಯಾರೋ ಮಾಡಿ ಯಶಸ್ಸನ್ನ ಗಳಿಸಿದ್ರು, ಅವ್ರು ಯಾವುದೋ ಒಂದು ಫೀಲ್ಡ್ಗೆ ಹೋಗಿ ಅದರಲ್ಲಿ ಸಕ್ಸಸ್ ಆದರು ಅಂದರೆ ನಾನು ಕೂಡ ಆ ಫೀಲ್ಡ್ಗೆ ಹೋದರೆ ಸಕ್ಸಸ್ ಆಗಿಬಿಡ್ತೀನಿ ಅಂತ ನಮ್ಮ ಥಾಟಿಗೆ ಮೈಂಡಿಗೆ ಫಸ್ಟ್ ಬರುತ್ತೆ ಹೊರತು ಆ ಫೀಲ್ಡ್ ನಿಜಕ್ಕೂ ಆ ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆಯಾ, ಆ ಫೀಲ್ಡಿಗೆ ಹೋದರೆ ಕೆರಿಯರ್ ಆಪರ್ಚುನಿಟೀಸ್ ಇದೆಯಾ, ಇದು ಯಾವುದನ್ನು ನಾವು ಯೋಚನೆ ಮಾಡಲ್ಲ. ಒಂದೇ ಒಂದು ಸಬ್ಜೆಕ್ಟಿಗೆ ಹತ್ತಾರು ಮೆಟೀರಿಯಲ್ಸ್ಗಳನ್ನ ಇಟ್ಕೊಂಡು ಹತ್ತಾರು ರೀತಿ ಓದಿದ್ರೆ ನನಗೆ ಎಷ್ಟೊಂದು ಸತಿ ಆಗಿದೆ ಇದು. ನಾನೊಂದು ಟಾಪಿಕ್ ಓದಿರ್ತೀನಿ ಟೆಕ್ಸ್ಟ್ ಬುಕ್ಕಲ್ಲಿ,

ಈ ರಿಲೇಟಿವ್ಸ್ ಸಜೆಷನ್ ಕೊಡೋದಲ್ಲಿ ಎತ್ತಿದ ಕೈ. ರಿಸಲ್ಟ್ ಹೇಳಕ್ ಫೋನ್ ಮಾಡಿರ್ತೀವಿ, ಒಬ್ಬೊಬ್ರು ಒಂದೊಂದು ಸಜೆಷನ್ ಕೊಡಾಟ. ಇನ್ನೊಂದೇನ್ ಗೊತ್ತಾ, ಅವ್ರು ಹೇಳಿ ಸಜೆಷನ್ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗಪ್ಪ ಮಖ ತೋರಿಸೋದು? ನೆಕ್ಸ್ಟ್ ಯಾರೋ ಒಬ್ರು ಡಾಕ್ಟರ್ ಆಗಿ ಅಂತ ಹೇಳಿರ್ತಾರೆ, ಆಯ್ತು ಅಂಕಲ್ ಅಂತ ಏನೋ ಜೋಶಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ ಹೇಳ್ಬಿಟ್ಟಿರ್ತೀನಿ ಫೋನಲ್ಲಿ. ನೆಕ್ಸ್ಟ್ ಏನಪ್ಪ ತಗೊಂಡೆ ಅಂತ ಕೇಳಿರ್ತಾರೆ. ಆಗ ಹೆಂಗೆ ಯಾವ ಮಕ್ಕ ಇಟ್ಕೊಂಡು ಆನ್ಸರ್ ಮಾಡೋದು ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಒಂದು ಬಂದ್ಬಿಡುತ್ತೆ. ಇನ್ನೊಂದು ಈ ಥರ ಯಾವಾಗ ಆಗುತ್ತೆ ಅಂದರೆ ಈ ಕಾಲೇಜ್ ವಿಷಯಗಳಲ್ಲಿ ಈ ಪೋಷಕರು ತಪ್ಪಾಗ್ಬಿಡ್ತಾರೆ. ಸುಮ್ಮನೆ ಇರಲ್ಲ, ರಿಸಲ್ಟ್ ಹೇಳಿ ಸುಮ್ಮನಾಗ್ತಾರ ಇಲ್ಲ, ನನ್ನ ಮಗಂಗೆ ಯಾವ ಕಾಲೇಜ್ ಸೇರ್ಕೊಂಡ್ರೆ ಒಳ್ಳೇದು ಅನ್ನೋ ಒಂದು ಕ್ವಶನ್ ಕೇಳ್ಬಿಡ್ತಾರೆ. ಆ ರಿಲೇಟಿವ್ಸ್ಗಳು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜು ಒಳ್ಳೇದಂತಾರೆ. ಯಾವುದೋ ಒಂದು ಕಾಲೇಜ್ ಅವ್ರಿಗೆ ಇಷ್ಟ ಆಗಿರೋ, ಅವ್ರಿಗೇನೋ ಒಂದು ರಿಲೇಷನ್ ಸಂಬಂಧ ಇರುತ್ತೆ ಆ ಕಾಲೇಜ್ ಜೊತೆಗೆ, ಆ ಒಂದು ತಲೆ ಮನಸ್ಸಲ್ಲಿ ಅದನ್ನಿಟ್ಕೊಂಡು ನೀನು ಈ ಕಾಲೇಜ್ ಸೇರ್ಕೋ ಅಂತ ಹೇಳಿರ್ತಾರೆ, ಒಪ್ಕೋತೀನಿ. ನೆಕ್ಸ್ಟ್ ಇನ್ನು ಎಲ್ಲೋ ಫಂಕ್ಷನಲ್ಲಿ ಸಿಕ್ಬಿಟ್ಟಿರ್ತಾರೆ, ನಾನು ಆ ಕಾಲೇಜಿಗೆ ಸೇರ್ಕೊಂಡಿರಲ್ಲ ಅನ್ಕೊಳ್ಳಿ. ಆಗ ಕೇಳ್ತಾರೆ, ನಾನು ಹೇಳ್ತೀನಲ್ಲ ನಾನು ಈ ಕಾಲೇಜ್ ಸೇರ್ಕೊಂಡೆ ಅಂಕಲ್ ಅಂದರೆ, ನೀನು ಯಾಕೆ ನಾನು ಹೇಳಿದ ಕಾಲೇಜ್ ಸೇರ್ಕೊಳ್ಳಿಲ್ಲ? ಅಲ್ಲೂ ಕೂಡ ಒಂದು ಪಕ್ಷಪಾತ ಮಾಡ್ತಾರೋ ಅವರು ನಮ್ಮ ಮೇಲೆ ಒಂಥರ. ಅವತ್ತಿನ ನಾವು ಅವ್ರಿಗೆ ಒಂದು ದುಷ್ಮನ್ಗಳ ಹಾಗೆ. ಪೇರೆಂಟ್ಸ್ ಕೂಡ, ನಾನೇ ನನ್ನ ಎಷ್ಟೊಂದು ಫ್ರೆಂಡ್ಸ್ಗಳ ಪೇರೆಂಟ್ಸಲ್ಲಿ ಇದನ್ನು ನೋಡಿದ್ದೀನಿ, ನನ್ನ ಮಗ ಈ ಕಾಲೇಜ್ನಲ್ಲಿ ಓದಿದ್ರೇನೆ ಅವನಿಗೆ ಒಳ್ಳೆ ಶಿಕ್ಷಣ ಸಿಗೋದು, ಹೈ ಸ್ಟೇಟಸ್. ಸೊ ಈಗ ಟೆಂತ್ ಆದ್ಮೇಲೂ ಕೂಡ, ಸೆಕೆಂಡ್ ಪಿ ಆದ್ಮೇಲೂ ಕೂಡ ಅವ್ರಿಗೆ ಏನು ಇಷ್ಟ ಇದೆ ಅನ್ನೋದನ್ನ ಮೊದಲು ಕೇಳಿ ನೀವು. ಮಕ್ಕಳು ಕೂಡ, ನಮ್ದು ಒಂಥರ ಚಂಚಲ ಮನಸ್ಸು, ನನಗೂ ಕೂಡ ಈ ರೀತಿ ಇತ್ತು. ಟ್ರೈನ್ ಡ್ರೈವರ್ ಆಗ್ಬೇಕನ್ನೋ ಒಂದು ಹುಚ್ಚು. ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂದ್ರೆ ಇಂಜಿನ್ ಇಂದನೇ ಕುತ್ಕೋಬೇಕು. ಅದಾದ್ಮೇಲೆ ಮೆಟ್ರೋ ಬಂತು, ಮೆಟ್ರೋದಲ್ಲಿ ಮೆಟ್ರೋ ಡ್ರೈವರ್ ಆಗ್ಬೇಕು ಅಂತ ಆಸೆ. ಈಗ ಯಾವ್ದೋ ಒಂದು ಪೊಲೀಸ್ ಫಿಲಮ್ ನೋಡುತ್ತೆ, ಪೊಲೀಸ್ ರಿಲೇಟೆಡ್ ಫಿಲಮು, ಏ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋ ಆಸೆ. ಇಲ್ಲ ಪೈಲಟ್ಟ, ನಮ್ಗೆ ಮೆಚುರಿಟಿ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ನಮ್ದು ಮನಸ್ಸು ಚಂಚಲಾನೆ. ಸೊ ನಮ್ಗೆ ಆಕ್ಚುಲ್ ಆಗಿ ನಾವು ಏನ್ ಇಂಟ್ರೆಸ್ಟ್ ಇನ್ನೋದು ಯಾವಾಗ ಗೊತ್ತಾಗುತ್ತೆ, ಈ ಟೆಂತ್ ಆದ್ಮೇಲೆ ಇಲ್ಲ ಸೆಕೆಂಡ್ ಪಿ ಯು ಆದ್ಮೇಲೆ. ಈಗ ಒಂದು ಕೋರ್ಸ್ ನಾನು ತಗೊಂಡಿರ್ತೀನಿ, ಸಪೋಸ್ ನಾನು ಅನ್ಕೊಂಡಿದ್ದಲ್ಲಿ ನನಗೆ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ, ಇಮಿಡಿಯೇಟ್ ಆಗಿ ಅದೇ ಸ್ಟ್ರೀಮ್ ಲೈನ್ ಅಲ್ಲಿ ಇರುವಂತಹ ಇನ್ನೊಂದು ಜಾಬ್ಗೆ ನಾನು ಚೇಂಜ್ ಆಗುವಂತ ಆಪರ್ಚುನಿಟಿ ನನಗಿರ್ಬೇಕು. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ದುಡ್ಡನ್ನ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಕಲಿತದ್ದು ಬಳಸಿಕೊತಮ್ಮ ಬಳಸೋದ ಉಳಿಸೋ ಜನ